ಸಿದ್ದಪ್ಪ ಅವ್ರಿಗೆ ಗೊತ್ತಾದ ಕಾಣೆ ಅಲ್ಲ ನಿನ್ನ ಕೆಟ್ಟದಾಗ ಆಡ್ದನ ನಾನು ಬಿಡು ನೋಡನ ಅಲ್ಲ ಹೊಟ್ಟೆ ಊರಿ ಆಡೋದು ಅನ್ಕೊಂಡಿದ್ದ ನಾನೆಲ್ ಮುಂದಕ್ ಬಂದ್ಬಿಡ್ತೀನಿ ಅಂತ ಮೂಕಪ್ಪ ಮೂಕಪ್ಪ ಈಗ ಮುಂದಿನ ಕಿತ ನಿನ್ ಜೊತೆಗ್ ನನ್ನ ಕರ್ಕೋ ಹೋಗ ಆಯ್ತು ಬಿಡಪ್ಪ ಈಗ ಪಂಚಮಿ ಹಬ್ಬ ಬಂತು ಬಂತು ಅಣ್ಣ ಬರ್ನಿಲ್ಲ ಬರ್ನಿಲ್ಲ ಬರ್ನಿಲ್ಲ ಅಂತದ್ ಯಾಕೋ ಅಬ್ಬ ಅಣ್ಣನ ಕಡೆ ಕಾತ್ಲ ಆಯ್ತಾ ಅದು ಸಂಗೀತ ದಿವಸ ಅಂತ ಹೇಳಿ ಆಚರಣೆ ಮಾಡವ್ರೆ ನೆನ್ನೆಯ ಗೊತ್ತು ಹೂಕಪ್ಪ ಅಲ್ಲ ನೆನ್ನೆ ಯೋಗ ದಿವಸವೇ ಹೂಕಪ್ಪ ನಾನು ಹೋಗಿರ್ನಿಲ್ವಾ ನೀನು ಬಂದಿರ್ನಿಲ್ವಾ ಅಲ್ಲ ನೀವೇನೋ ಕಾಲ್ನ ನೆಟ್ ನೆಟ್ಗೆ ಎತ್ತ ಹಾಕ್ತಿದ್ರಿ ಎಲ್ಲೋ ಹೋಯ್ತಾವಳೆ ಕಮಲಕ್ಕ ಅಲ್ಲ ಅದೇನೋ ಪದ ಆಡಕ್ ಹೋಗಿದ್ಲಪ್ಪ ಅದ್ ಯಾರೋ ಹೊಸ ಪದ ಏನೋ ಆಡ್ತಿದ್ರಂತೆ ಅದನ್ನ ಒಸಿ ಪೇಪರ್ನಾಗೆ ಬರ್ಕೊಂಡ್ ಬಂದ್ಬಿಟ್ಟವಳೆ ಅದನ್ನ ತಕ್ಕಂಬಂದು ಈಗ 7 ಸಾಲ ಆಡದ್ಲಲ್ಲಪ್ಪ ಅಂತ ಪೂರ್ತಿ ಆಡ್ಬಿಟ್ಟು ಇನ್ನೊಂದು ಹಾಡು ಆಡಮ್ಮ ಅಂತ ಅನ್ಕೊಂಡು ಈಗ ಕದ ತಕ್ಕಂಡ ಅದೆಲ್ಲೋ ಒಳಕ್ ಹೋದ ನೋಡು ಈ ಸಂಗೀತ ಐತಲ್ಲಣ್ಣ ಯೋಗ ಸಂಗೀತ ಇವಕ್ಕೆಲ್ಲ ಒಂಥರ ಸಂಬಂಧ ಅದೆ ಅಂತ ಹೇಳ್ತಾರೆ ಹೂಕಪ್ಪ ಹೆಂಗಂದಿ ಈಗ ಓಂಕಾರ ಓಂ ಅಂತ ಹೇಳ್ತಾರಲ್ಲ ನಿನ್ ಹೇಳು ನಾನು ನೀ ಹೇಳ್ದೇನಪ್ಪ ಅಲ್ಲ ಅದನ್ನ ಹೇಳ್ತಾ ಇದ್ದೀನಿ ಈ ಏನು ಓಂಕಾರ ಹೇಳ್ಕೊಂಡು ಯೋಗವೆಲ್ಲ ಶುರು ಮಾಡ್ತಾರಲ್ಲ ಈಗ ಸಂಗೀತಗಾರರು ಅಷ್ಟೇ ಕಪ್ಪು ಅವರು ಉಸಿರಾಟನ ಚೆಂದಾಗಿ ಮಾಡ್ಕೊಂಡು ಏನು ಹಾಡು ಹೇಳುವಾಗ ಕಮಲಕ್ಕೆ ಹೇಳ್ಬೇಕು ನಂಗೆ ಗೊತ್ತಾಗೋದಿಲ್ಲ ಇಲ್ಲ ನೀನಾರು ಹೇಳು ತಪ್ಪಿಲ್ಲ ಉಸಿರಾಟನ ಸರಿಯಾಗಿ ಮಡಿಕೊಂಡ್ರೆ ಚೆಂದಾಗಿ ಹಾಡು ಹೇಳ್ಬೋದು ಯೋಗನು ಅಷ್ಟೇನೆ ಉಸಿರಾಟ ಸರಿಯಾಗಿ ಆಡ್ಕೊಂಡು ಯೋಗ ಮಾಡಿದ್ರೆ ಮೈ ಕೈ ನೋವು ಬರಕಿಲ್ಲ ನಿನ್ನೆ ಮೈಕ್ ನಾಗೆ ಹೇಳ್ತಿದ್ರಲ್ಲ ಅಲ್ಲಿ ನಮ್ಮ ಅರಮನೆ ಮುಂಭಾಗಕ್ಕೆ ಹೋಗಿದ್ವಲ್ಲಪ್ಪ ಈ ಪ್ರಾಕ್ಟೀಸ್ ಮಾಡಕ್ಕೆ ಯೋಗ ಯೋಗ ಪ್ರಾಕ್ಟೀಸ್ ಅಲ್ಲ ಅಲ್ಲ ನಿನ್ನೆ ಯೋಗ ಮಾಡಿದ್ದು ಪ್ರಾಕ್ಟೀಸ್ ಮಾಡ್ತಿರ್ನಿಲ್ವಪ್ಪ ಈ ನನಗ ಈ ಬಲಗಾಲ ಎತ್ತು ಹೆಜ್ಜೆ ಮುಂದಿಡಕ್ ಆಯ್ತಾ ಇಲ್ಲ ಬಿಡು ಅದೇನವ ಅದು ಪ್ರಾಣಾಯಾಮ ಉಸಿರು ತಕ್ಕೊಳ್ಳೋದು ಉಸಿರು ಬಿಡೋದು ಅನ್ನೋದು ಅಣ್ಣ ಪ್ರಾಣಾಯಾಮದಲ್ಲಿ ಉಸಿರು ಆಡಿದ್ರೆ ಅದು ಪಕ್ಕದವ್ರಿಗೂ ಕೇಳಬಾರ್ದು ಕೇಳಬಾರ್ದು ಕೇಳಬಾರ್ದು ಹಂಗ ಉಸಿರಾಡ್ಬೇಕು ಉಸಿರು ತಕ್ಕಳಿ ಉಸಿರು ಬುಡಿ ಅದಕ್ಕೆ ನಿಂಗ ಹಂಗಾಗಿ ಏದು ಗರಿತಾವನಿ ನಾನು ನನಗೇನು ಗೊತ್ತಿಲ್ಲ ಮೊದಲೇ ಅಲ್ವಾ ಹೋಗಿದ್ದದ್ ನಾನು ಅದಕ್ಕೆ ಏನು ಗೊತ್ತಾಗ್ಲಿಲ್ಲ ಈಗ ಆಡೋದು ಪಾಡೋದು ಯೋಗ ಪಾಗ ಅಂತ ಹೇಳ್ದಲ್ಲ ಜಯಣ್ಣ ನೀನು ಈಗ ನೋಡಪ್ಪ ಕಂಠ ಚೆನ್ನಾಗಿರ್ತದೆ ಉಸಿರು ತಕೊಂಡು ಆಡಕ್ಕಾಗಲ್ಲ ಕೆಲವ್ರಿಗೆ ಆಯ್ತಾ ಅದಕ್ಕೆ ಉಸಿರಾಟನ ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ ಈಗ ಹಾಡಾಗ ನೋಡಪ್ಪ ಶ್ರುತಿ ಕೆಡ್ದಂಗ ಆಡ್ಬೇಕಲ್ವಾ ಜಯಣ್ಣ ಈಗ ಶ್ರುತಿ ಪೆಟ್ಕ ಇಟ್ಕೋತಾರೆ ಈಗ ಆಗ ಹಾರ್ಮನಿ ಅಲ್ವಪ್ಪ ಆಮೇಲೆ ಏಕತಾರಿ ಇಟ್ಕತಿದ್ರು ಆಮೆಯಿಂದ ಈಗ ನಮ್ಮ ಅದೇರೋ ಇದು ಮಂಟೆಸ್ವಾಮಿ ಅವರೆಲ್ಲ ಆಡ್ತಾರಲ್ಲಪ್ಪ ಆ ಮಂಟೆಸ್ವಾಮಿ ಪದವ ಅವ್ರು ತಂಬೂರಿ ಇಟ್ಕೊಂಡಿರ್ತಾರೆ ಗೊತ್ತಾ ನೋಡು ಚೆನ್ನಾಗಿ ಕೇಳಿದೆ ಒಂದೇ ತಂತಿ ಇರ್ತದಲ್ಲ ಅದ ಇಲ್ಲ ಕವ್ವ 4 ತಂತಿ ಇರ್ತದೆ ತಂಬೂರಿ ಒಂದ್ ತಂತಿ ಇರೋದ್ನ ಏಕತಾರಿ ಅಂತಾರ ಕವ್ವ ಈ ಭಜನೆ ಮಾಡೋರೆಲ್ಲ ಮಾಡ್ತಾರ 4 ತಾರಿ ಅಲ್ಲ ಹಂಗನ್ನೋದಿಲ್ಲ ತಂಬೂರಿ ಅಂದ್ಲೇ ಅನ್ನೋದು ಅದೇ ಗುರುವೇ ನಿನ್ನ ಆಟ ಬಲ್ಲವರ್ಯಾರ್ಯಾರು ನೀನು ಟಾಯ್ ಟಾಯ್ ಅನ್ನು ಜಯಣ್ಣ ಅನ್ನೋದಿಲ್ಲ ಸೇರ್ಸಕ್ ಬರಕಿಲ್ಲ ನೀನು ನಂಗೆ 4 ತಾರಿಯ ಅದರಲ್ಲೇ ಟೊಯ್ ಅನ್ನಿಸ್ತು ಒಂದ್ ಮೀಟರ್ ನಾಕೇ ಮೀಟ್ ಬಿಡ್ತೀನಿ ಅಂತ ನೀನು ಮತ್ತೆ ಬಾಯ್ನಾಗ ಯಾಕೆ ಹೇಳ್ಬೇಕು ಫಸ್ಟ್ 1 ಮೀಟರ್ ಕಲ್ತಕಪ್ಪ ನೀನು ಇಲ್ಲ ಕಣ್ಣ ಕಲಿತ ಒಟ್ಟಿಗೆ 4 ತಂತಿ ಮೀಟರ್ ಕಲ್ತ್ರಾಯ್ತು ಬಿಡು ಬಿಡವ ಈಗ ಆದ್ರೆ ನೀನು ಆಷಾಢ ಮಾಸ ಬಂದಿತ್ತು ಬರ್ನಿಲ್ಲ ಅಣ್ಣ ಬರ್ನಿಲ್ಲ ಅಂತ ನೀನು ಅಣ್ಣನ ಬಗ್ಗೆನೆ ಕಾತ್ಲೆ ಇಟ್ಕೊಂಡಿದ್ದ ಎಲ್ಲವಾ ಬತ್ತಿರೋದು ಆಷಾಢ ಮಾಸ ಅಲ್ವಾ ಜಯಣ್ಣ ಆಷಾಢ ಮಾಸ ಅಂತಂದ್ರೆ ಈ ಮಳೆ ಒಸಿ ಎಲ್ಲ ಇರ್ತದೆ ಈಗಲೇ ಒಸಿ ಚಳಿ ಇಲ್ವಾ ಜಯಣ್ಣ ನೀನ ಅದು ಹಬ್ಬ ನೀನ್ ಹಾಕೊಂಡು ನಿಂತಿದೆಯೇ ಅಲ್ಲ ಆಷಾಢ ಅಂದ್ರೆ ಜಿಟಿ ಜಿಟಿ ಜಿಟಿ ಜಿಟಿ ಅಂತ ಮಳೆ ಮಾಡ್ತದೆ ಇಲ್ವಾ ಆಮ್ಯಾಕೆ ಮುಂಗಾರ್ನಾಗೆ ಜೋರ್ ಮಳೆ ಬಂದು ಭೂಮಿ ಎಲ್ಲ ಸಿದ್ಧತೆ ಮಾಡ್ಕೊಂಡು ಬೀಜ ಎಲ್ಲ ಬಿತ್ತನೆ ಮಾಡ್ಕೊಂಡಿರ್ತಾರಲ್ಲ ಈಗ ಅದು ಮೊಳಕೆ ಹೊಡೆದು ಬೆಳೆ ಬತಾ ಇರ್ತೈತೆ ಆಯ್ತಾ ಆ ಬೆಳೆಗೆ ನೀರ ಹಾಕಕ್ಕೆ ಅಂತಲೇ ಆಸಾಡೋದ್ ಮಳೆ ಜಿಟಿ ಜಿಟಿ ಜಿಟಿ ಅಂತ ಹಿಡ್ಕೊಳ್ಳೋದು ಅದೀಗ ಇದೇನೋ ಮಿಷಿನ್ ಅಲ್ಲಿ ಬಿಡ್ತಾರಲ್ಲಪ್ಪ ಈ ಸ್ಪ್ರಿಂಕ್ಲರ್ ಅದೇನಪ್ಪ ಈ ಸ್ಪ್ರಿಂಕ್ಲರ್ ಈ ಸ್ಪ್ರಿಂಕ್ಲರ್ ಹಂಗಂದಾರ ಅದ ಅದೇನೋ ನೆಟ್ಗೆ ನೀರಾವರಿ ಹ್ಮ್ ಅದೇ ಹಂಗೆ ಹಂಗ ಆಕಾಶದಿಂದಲೇ ಬೀಳ್ತದೆ, ಹಂಗ ಬೀಳ್ತದೆ ಆಷಾಢ ಮಾಸದಲ್ಲಿ ಅಲ್ವಪ್ಪ. ಏ ಹೊಸ್ದಾಗ ಕೇಳ್ತೀಯಲ್ಲ ನೀನು, ಆಷಾಢದ ಮಳೆ ನೋಡಿ ಎಲ್ಲ ಮರ್ತು ಬಿಟ್ಟವನೆ. ಅಲ್ಲಕವ ಜನ ಜನ ಮರ್ತು ಬಿಡ ಸರಿ, ಜನ ಮಳೆ ಮರ್ತು ಬಿಟ್ಟಾರವ. ನೋಡ್ರಿ ಯಾಕೋ ಹಂಗೆ ಅನುಮಾನ ನನಗೆ. ಈ ಕ್ಲಾರಿಫಿಕೇಶನ್, ಓಹೋ ಅದೇ ಇಂಗ್ಲಿಷ್ ಕಲಿತಾ ಇದೀನಿ ಅಂತ ಹೇಳ್ದಲ್ಲವ, ಈಗ ಕ್ಲಾರಿಫಿಕೇಶನ್ ಕಲಿತ್ಕೊಂಡಿದೀನಿ. ಒಳ್ಳೇದಾಯ್ತು. ಅದಕ್ಕೆ ನಮ್ ಜಯಣ್ಣಂಗೆ ಕೇಳಿದ್ರೇನು ಅದೇನಪ್ಪ ಹೇಳ್ದಲ್ಲ, ಅದೇನೋ ಗ್ಯಾರಂಟಿ ಮಾಡ್ಕೊಳ್ಳೋದು ಅಲ್ವೋ ಅಂತ. ಇನ್ನೂ ಒಂದ್ ಪದ ನಂಗೆಲ್ಲ ಹೇಳ್ಕೊಟ್ಬಿಟ್ಟವ್ರೆ, ನೀ ಏನ್ ಕೇಳು ಅರ್ಥ ಹೇಳ್ತೀನಿ ನಾನು. ಅದು ಕನ್ನಡದಾಗ ಹೇಳ್ಬೇಕು. ಕನ್ನಡದಾಗ ನೀನು ಇಂಗ್ಲಿಷ್ ಇಂಗ್ಲಿಷ್ ದಾಗ ಹೇಳಿದ್ರೆ ಏನ್ ಬಂತು? ಈಗ ಅವನಿಗೆ ಕನ್ನಡದಲ್ಲಿ ಹೇಳೋದೆಲ್ಲ ಮರ್ತೋಗೈತೆ, ಈಗ ಏನ್ ಕೇಳಿದ್ರು ಇಂಗ್ಲಿಷ್ ಅಲ್ಲೇ. ಹಂಗಾರೆ ಯಾರು ಹಳ್ಳಿ ಕರೆದ್ರೆ ಜನಪದ ಗೀತೆಯ ಇಂಗ್ಲಿಷ್ ನಾಗ ಅಡಿಯ ನೀನು? ಪೋಕ್ ಪೋಕ್ ಆಡ್ತೀನಿ ಅಂತೀನಿ. ಚೆನ್ನಾಗಿದೆ ಪದ. ಅಲ್ಲ ಹೇಳ್ಕೊಟ್ಟವ್ರೆ ಇಂಗ್ಲಿಷ್ ನಾಗ ಹಂಗಂತಾರ ಹೋಕಪ್ಪ ಪೋಕ್. ಓ ಅಲ್ಲ ಅದೇನೋ ಈ ಹೇಳ್ದಲ್ಲ ಇನ್ನೊಂದ್ಕಿತ ಹೇಳು. ಏನ ಈಗ ಅಂದಲ್ಲ ಇಂಗ್ಲಿಷ್ ನಾಗ ಪೋಕ್? ಹಂಗಂದ್ರೆ ಜನ ಒಟ್ಟಿಗಿರೋದು ಅಂತ. ಹೌದೆ ಅಣ್ಣ, ಈ ಜನಪದ ಅಂದ್ರೆ ಹೆಂಗಣ ಬಂತು ಪದ? ಜನರಿಂದ ಜನರಿಗೆ ಬಂದಿರೋದು ಜನಕಪ್ಪ. ಜನಪದ ಅಂದ್ರೆ ಏನ ಅಂತಂದ್ರೆ ಜನ, ಆಯ್ತಾ? ಜನರು ನಡೀತಾರಲ್ಲಪ್ಪ, ಅವ್ರ ಆಚಾರ ಈಚಾರ ಅವ್ರ ಸಂಸ್ಕೃತಿ ಅಂತಾರಲ್ಲ ಕಲ್ಚರು, ಆಯ್ತಾ? ಅದೆಲ್ಲ ಸೇರ್ಕೊಂಡು ಜಾನಪದ. ಹಿಂದೆ ನೋಡಬಹು ಬರ್ದಿಡೋದು ಇರ್ಲಿಲ್ಲ, ಯಾರು ಬರ್ಕಂಡ್ತಾ ಕುಂತ್ಕಂತಿರ್ಲಿಲ್ಲ. ಯಾರೋ ಪುಣ್ಯಾತ್ಮ ಸಾಯಿ ಕಂಡಿಡ್ದ, ಅದ್ ಯಾರೋ ಈ ಪಾರಿವಾಳದ ಗರಿನಾಗೆ ಅದನ್ನ ಹತ್ಕೊಂಡು ಹತ್ಕೊಂಡು ಈ ತಾಳೆಗರಿ ಮೇಲೆ ಬರೆಯೋರಂತೆ. ಎಲ್ಲ ಬುದ್ಧವಂತರು ಬರ್ಕೊಳ್ಳೋರು. ನಮ್ಮಂತವ್ರು ಹೆಂಗೆ ನೆನ್ಪು ಮಾಡಿಕೊಳ್ಳೋದು? ಈಗ ಹಳ್ಳಿ ಕಡೆ ಎಲ್ಲ ಹಳೆ ಕಾಲದವ್ರು ಮಾತಾಡ್ಸಿದ್ರೆ ಕುಮಾರ ವ್ಯಾಸ ಭಾರತನೇ ಆಡ್ತಾರೆ. ಹೆಂಗ್ ಬಂದೈತ ಅವ್ರಿಗೆ? ಕಂಠಪಾಠಕವ. ಹಿಂದಿನ ಕಾಲದಾಗೆಲ್ಲ ನಮ್ ತಾತ ಎಬ್ಬಸ್ ಕೂರಿಸ್ಬಿಟ್ಟು ಬಾಯ್ಪಾಠ ಆಡ್ಸವ. ಚೈತ್ರ ವೈಸಾಖ ಜ್ಯೇಷ್ಠ ಆಷಾಢ, ಆಮೇಲೆ ಎಲ್ಲ ಸಂವತ್ಸರಗಳು ಹೇಳೋದು. ಪ್ರಭವ ವಿಭವ ಶುಕ್ಲ ಪ್ರಮೋದೂತ ಅದನ್ನ ಹೇಳೋದು, ಆಮೇಲೆ ಮಗ್ಗಿ ಹೇಳೋದು, ಕನ್ನಡ ವರ್ಣಮಾಲೆ ಹೇಳೋದು, ಎಲ್ಲ ಹೇಳ್ಕೊಂಡ್ ಕೂತ್ಕೋಬೇಕಿತ್ತು ಅಂದ್ರ ಬಾಯ್ಪಾಠ ಹತ್ಕೋಬಿಡೋದ್ ಪೂರ್ತಿ ಬಾಯಿ ಬಂದ್ಬಿಡವೆಲ್ಲ. ನೀನು ಬುದ್ಧವಂತ ಆಗಿದ್ದೆ ಹೋದಾಗ ನಾವೆಲ್ಲ ನೋಡ್ತಿದ್ಮಲ್ಲ ಲಾಸ್ಟ್ ಆಗಿ ಇವನೇ ಫಸ್ಟ್. ಲಾಸ್ಟ್ ಏನಣ್ಣ? ಓ ಜಯಂಟ್ ಫಸ್ಟ್, ಅದನ್ನ ಸೆಕೆಂಡ್. ಓ ಸರಿ. ಪ್ರೈಸ್ ಫಸ್ಟ್ ಪ್ರೈಸ್ ಅವನಿಗೆ ದೊಡ್ಡ ಬೋಸಿ, ಆಮೇಲೆ ನನ್ನ ಸಣ್ಣ ಬೋಸಿ. ಅದೇನ ಕಲರ್ ಪೇಪರು ಅದ ಸುತ್ತ ಕೊಡ್ತಿದ್ರು. ಏನ್ ಅದೇ ಬೋ ಸಂತೋಷ ಬಿಡು. ಯಾಕೆ ಹೇಳ್ದಿ ಅಂತಂದ್ರೆ ಈ ಕಂಠಪಾಠ ಅಂತಂದ್ನಲ್ಲ ನಮ್ ಜಯಣ್ಣ, ಅಮ್ಮ ಮನೇಲೇ ಪ್ರಾಕ್ಟೀಸ ಮಾಡ್ಕೊಂಡ್ ಬಂದ್ಬಿಡ್ತಿದ್ದ. ಜನಪದ ಹುಟ್ಟಿದ್ದು ಕಂಠಪಾಠದಾಗೆ. ಮೂಕಪ್ಪ ಬಾಯಿಂದ ಬಾಯಿಗೆ ಆಡ ಆಡ್ಕೊಂಡು, ಈಗ ಅಜ್ಜಿರು ಕಲ್ ಬೀಸೋ ಪದವ ಆಡ್ಕೊಂಡ್ ಬೀಸೋರು. ಅವ್ರ ಜೊತೆ ಮಕ್ಕಳು ಸೇರ್ಕೊಂಡು ಅವು ಕಲ್ತ್ಕೊಳ್ಳೋವು, ಮೊಮ್ಮಕ್ಕಳು ಸೇರ್ಕೊಳ್ಳೋವು. ತಲೆಯಿಂದ ತಲೆಗೆ ರಾಗಿ ಕಲ್ಲಿನ ಪದ. ಕಲ್ಲು ಇಲ್ಲ ಪದವು ಇಲ್ಲ. ಈಗ ನೈಕ ಈಗ ಓದ್ ಇನ್ನೊಂದ್ ಸ್ವಲ್ಪ ಹೊತ್ತು ಕೇಳಿದ್ರೆ ತಡಿ ಇನ್ನೊಂದ್ಸರಿ ಓದ್ಕೊಂಬಿಡ್ತೀವಿ ಅಂತವೆ. ಆದ್ರೆ ಅಪ್ಪಯ್ಯ ಮೂರ್ ರಾತ್ರಿ ನಾಲ್ಕು ರಾತ್ರಿ ಏನೂ ನೋಡ್ಕೊಳ್ದೆ ಆಡ್ತಿದ್ರಲ್ಲ ಜನ. ಅದ್ ಹೆಂಗಪ್ಪ ಅದು ಅಭ್ಯಾಸ? ಆಮೇಕೆ ಪದೇ ಪದೇ ಗೆಪ್ತಿ ಮಾಡ್ಕೊಳ್ಳೋರು. ಈಗ ಹಸ ನೋಡಿಯ ನೀನು? ಅದೇ ಕಂಡಿಲ್ವ ಹೇಳು ಹಸುವ ಹಸ. ಈಗ ಏನಾರು ಹಸರಾಕ್ಬಿಟ್ರೆ ಏನ ಮಾಡ್ತತೆ? ಗಬ ಗಬ ಗಬ ತಿನ್ಕೋತದೆ. ತಿಂದ ಮೇಲೆ ಏನ್ ಮಾಡ್ತತೆ? ಮೇಲ್ಕ ಆಗ್ತದಲ್ವ ಏನಂತಂದ್ರೆ ಜ್ಞಾಪಿಸ್ಕೊಳ್ಳೋದು. ಚ್ಯೂ ಚ್ಯೂ ಚ್ಯೂ ಮಾಡೋದು ಅಂತ. ಚ್ಯೂ ಇಂಗ್ಲಿಷ್ ಹೇಳಪ್ಪ ಏನಾರ ಕೇಳ ನೀನು, ನಾನು ಹೇಳ್ತೀವ್ನಿ. ಅದು ಗುಬ್ಬಿ ಚ್ಯೂ ಚ್ಯೂ ಅಂದಂಗ ಆತ್ ನನ್ಗೆ. ಅಲ್ಲಕಪ್ಪ ಗಂಟು ಗುಬ್ಬಿ ಅಂತ ಅದೇನ್ಕೋಬಿಟ್ಟೆ ನಾನು. ಸರಿ, ಇನ್ನೇನಾರ ಸ್ವಲ್ಪ ಬೇರೆ ಹೇಳ್ಬಿಟ್ರೆ ಇನ್ಯಾನೋ ಹೇಳ್ತಾ ಇದೆ ಅಂತ ಅನ್ಬಿಡ್ತಿದ್ದೆ ಕಣ. ನೀನು ಎಲ್ಲಿದ್ದವ ನಾವು? ಏನೋ ಅಂದ ಮೆಲ್ಕ್ ಹಾಕೋದು. ಮೆಲ್ಕ್ ಹಾಕೋದು ಅಂತಂದ್ರೆ ಹಳೆದ್ನೆಲ್ಲ ಗೆಪ್ತಿ ಮಾಡ್ಕೊಳ್ಳೋದು. ಹಿಂದಿನ ಕಾಲದಾಗೆ ಅವಕಾಶಗಳಿರೋರು ಮದ್ವೆ ಆದಾಗ ಎಲ್ಲ ಸೇರ್ಕೊಳ್ಳೋರು, ಈ ಬೀಗರ್ ಜರಿ ಹಾಡು, ಅಸೆಕಲ್ ನಾಡು, ಇಂಥ ಹಾಡುಗಳು ಆಡೋರು, ಅರ್ಶನ ಹೇಳೋರು, ಈ ಸ್ವಾಭಾನ ಪದ ಆಡೋರು, ಆಮೇಲೆ ಭತ್ತ ನಾಟಿ ಮಾಡ್ಬೇಕಾದ್ರೆ ಒಂದ್ ಹಾಡು, ಕಟಾವ್ ಮಾಡ್ಬೇಕಾದ್ರೆ ಒಂದ್ ಕಳೆ ಕೀಳಾಗ, ಕಳೆ ಕೀಳುವಾಗ, ಕೇರಾಗ, ಎಲ್ಲ ಆಡೋರು. ಅಂದ್ರೆ ಕೃಷಿ ಸಂಸ್ಕೃತಿನಾಗೆ ಜನಪದ ಸಂಸ್ಕೃತಿ ಎರಡು ಸೇರ್ಕೊಬಿಟ್ಟಿತ್ತು. ಕಂಠಪಾಠದಲ್ಲಿ ಒಂದ್ರಿಂದ ಒಂದು ಬತಾ ಇತ್ತು. ಈ ಸಂಗೀತ ತಾನೇ ಇನ್ನೇನಪ್ಪ, ಸಂಗೀತಗಾರರು ಅಭ್ಯಾಸ ಮಾಡ್ದಲೆ ಹೋದ್ರೆ ಹಾಡ ಹೇಳಕ್ಕಾಗಲ್ಲ. ಮನಸ್ಸು ಸಂತೋಷಕ್ಕೆ ಹಿಂದೆ ಆಡ್ತಾ ಇದ್ದಿತ್ತು ಅಲ್ವಾ, ಏನಪ್ಪ ಅದನ್ ಕೇಳದವ್ರಿಗೂ ಖುಷಿ ಆಗ್ಬೇಕು. ಈ ಅದೇನೋ ಒಬ್ಬ ಕವಿಗಳದಿತ್ತಲ್ಲಪ್ಪ, ಏನ ಪಟ್ಟ ಪಾಡುವುಗಳೆಲ್ಲ ಹುಟ್ಟು ಹಾಡಾಗಿಸಿತು, ಅದೇನೋ ಹೇಳ್ತಾರಲ್ಲಪ್ಪ, ಅದೇನೋ ಬರೀ ಹಾಡನಷ್ಟೇ ನೀಡುವೆನು ರಸಿಕ ನಿನಗೆ ಅನ್ಕೊಂಡು, ನನಗೇನೇ ಕಷ್ಟ ಇದ್ರೂ ಹಾಡೇಳಿ ನಿನ್ನ ಸಂತೋಷ ಪಡಿಸ್ತೀನಿ ಅಂತೇಳಿ. ಹಾಡವನು ಎಷ್ಟೇ ನೋವಿದ್ರು ಕೇಳೋರಿಗೆ ಏನು ತೊಂದರೆ ಆಗ್ಬಾರ್ದು ಅಂತ ಅನ್ಬಿಟ್ಟು ಚಂದಾಗಿ ಆಡ್ತಾನೆ ಅಲ್ವಾ. ಏನು ಮೈ ತಲೆ ತೂಗ್ಬಿಡ್ತೀವಿ ನಾವು, ಪಾಪ ಅವನೊಳಗೆ ತುಂಬಾ ನೋವಿರ್ತದೆ. ಈಗ ಅದ್ ಯಾರು ನಮ್ಮ ಮಾಸ್ತಿ, ಮಾಸ್ತಿ ಗೊತ್ತಪ್ಪ, ಗೊತ್ತು ಹೇಳೋಣ, ಮಾಸ್ತಿ ಕಲ್ ಅನ್ಕೋಬೇಡ ನೀನು, ಮಾಸ್ತಿ ಕನ್ನಡದ ಆಸ್ತಿ. ಹ್ಮ್ ಅಲ್ವಾ, ಕತೆ ಪತೆ ಎಲ್ಲ ಬರೀತಿದ್ರು ಸುಬ್ಬಣ್ಣ ಅಂತ ಒಂದ್ ನೀಳುಗತೆ ಅದಕ್ಕಪ್ಪ, ನೀಳುಗತೆ ಅಂದ್ರೆ ಕತೆ ಹೊಸಿ ದೊಡ್ಡದಾಗದ, ಅದ್ ಕಾದಂಬರಿ ಅಲ್ಲ ಆಯ್ತಾ. ಅಲ್ಲಿ ಸುಬ್ಬಣ್ಣ ಅವ್ರ ಕತೆ ಒಳ್ಳೇದೇನೋ, ಪಿಟೀಲು ಪಿಟೀಲ್ ನುಡ್ಸೋದು, ಪಿಟೀಲ್ ನುಡ್ಸೋದು, ಆ ದೊಡ್ಡ ವಿದ್ವಾಂಸರಂತೆ ಅವರು. ಅವ್ರ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟ ಇತ್ತು ಅಪ್ಪೋಯ್, ಬೇಡ ಎಲ್ಲೂ ಬೇಡ. ಮೊನ್ನೆ ಟೀಮಿನಾಗೆ ಸಂಜೆ ರಾಗ ಪಿಕ್ಚರ್ ಹಾಕಿದ್ರಲ್ಲ ನೋಡಿದ್ವಲ್ಲ, ಒಟ್ಟಿಗೆ ಕುಂತ್ಕೊಂಡು ಕಣ್ಣೀರ್ ಬಂದ್ಬಿಡ್ತು ಬಿಡು. ಅದ್ ಯಾವ್ದವ ಪದ ಅದು, ನಮ್ ಜಾನಕಮ್ಮ ಅವ್ರ ಹಾಡಲ್ಲ ಚೆನ್ನಾಗಿದೆ ನಂಬಿದೆ ನಿನ್ನ. ಅದೇ ಅದೇ ಬರೀ ಹಂಗ ಹೇಳ್ಬಿಟ್ರ ಅವರು, ಅಯ್ಯೋ ಅಣ್ಣ ಅದ್ ಆಡೋದು ಎಷ್ಟು ಕಷ್ಟ ಅದೆ, ಸುಮ್ನಿರು ಎದ್ದು ಓಡೋಗ್ಬಿಟ್ಯ ಸುಮ್ಕಿರವ್, ಕಲ್ತ್ಕೊಂಡ್ ನಾನೇ ಆಡ್ತೀನಿ, ನಿನ್ನ ಅಷ್ಟು ಬತ್ತದೆ ಮುಂದ್ ಕಲ್ತ್ಕ ಮುಂದಿನ ವಾರ ಬತ್ತದೆ ಅಲ್ವಾ ಬಂತು ಇಲ್ವಾ, ಕಂಟಿನ್ಯೂ ಮಾಡು, ಕಂಟಿನ್ಯೂ ಮಾಡುಮ ಮುಂದಿನ ವಾರ. ಅಂದ್ರೆ ನೋಡಪ್ಪ, ಈಗ ಯೋಗನ ಮಾಡ್ದೆ ಇಲ್ವಾ, ಯೋಗ ಯಾಕೆ ಮಾಡ್ಬೇಕು? ಅದೇ ಕಪ್ಪ ಹೇಳ್ತಾ ಇದೀನಿ, ಯೋಗ ಅಂದ್ರೆ ನೋಡು ಹೇಳ್ತೀನಿ, ಸುಮ್ನೆ ವ್ಯಾಯಾಮ ಮಾಡ್ದಂಗಲ್ಲ, ಕೈ ಎತ್ತದಂಗಲ್ಲ, ಕಾಲ್ ಅಗಲಿಸ್ದಂಗಲ್ಲ, ಹೇಳ್ತೀನಿ ಕೇಳು. ಮೈ ಮನಸ್ಸು ಎರಡ್ರ ಮೇಲೂ ಯೋಗ ಪರಿಣಾಮ ಬೀರ್ಬೇಕು. ಈಗ ನೀನು ಉಸಿರಾಡ್ತೀಯ, ಗಾಳಿ ಒಳಗ್ ತಕ್ಕತ್ತೀಯ, ಹೊರಕ್ ಬಿಡ್ತೀಯ ಇಲ್ವಾ, ಅದು ಯೋಗ ಮಾಡುವಾಗ ಮಾತ್ರ ಯಾಕೆ ಗೊತ್ತಾಗಬೇಕು? ಮಾಮೂಲಿ ಅಂತ ನಿಂಗೆ ಉಸಿರು ಒಳಗೋಗೋದು ಹೊರಗ್ ಬರೋದು ಗೊತ್ತಾಯ್ತದ? ಯೋಗ ಮಾಡುವಾಗ್ಲೂ ಹಂಗೆ ಇರ್ಬೇಕು ಅಂತಾರೆ. ಆಮೇಲೆ ಸಮವಾಗಿ ಕುಂತ್ಕೊಂಡಿರ್ಬೇಕು ಯೋಗದಾಗೆ. ಎಲ್ಲದಕ್ಕಿಂತ ಮುಖ್ಯ ಏನಪ್ಪ ಅಂದ್ರೆ, ಬರೀ ಯೋಗ ಅಂದ್ಬಿಟ್ರೆ ಬರೀ ದೈಹಿಕ ಕಸರತ್ತಲ್ಲ, ನೀನು ನಿನ್ನ ಜೀವನದಲ್ಲಿ ಬಹಳಷ್ಟು ವಿಚಾರಗಳನ್ನ ಅನುಸರಿಸ್ಬೇಕು. ಅಂದ್ರ ಒಳ್ಳೆ ಆಹಾರ ತಿನ್ಬೇಕು, ಕುಟುಂಬದ ಜೊತೆ ಚೆನ್ನಾಗಿರ್ಬೇಕು, ಸತ್ಯವಂತನಾಗಿರ್ಬೇಕು, ಬ್ಯಾರಿಯವ್ರಿಗೆ ತೊಂದರೆ ಮಾಡಬಾರ್ದು, ಇವೆಲ್ಲವೇ ನಿಯಮಗಳವೇ. ಅದೇನು ಮಾಡ್ದಲೆ ಬರೀ ನಾನು ಯೋಗ ಮಾಡ್ದೆ ಆರೋಗ್ಯ ಬರ್ನಿಲ್ಲ ಅಂತ ಹೇಳ್ಕೊಂಡು ತಿರುಗಾಡೋದಲ್ಲ. ಯೋಗ ಅಂದ್ರೆ ನೋಡಪ್ಪ, ಆ ಯೋಗ ಪಟುಗಳು ಈಗ ಮಲ್ಲಾಡಿಹಳ್ಳಿ ಸ್ವಾಮಿಗಳು, ಬೇರೆ ಯಾರೇ ಯೋಗ ಮಾಡೋರು ನೋಡು, ನೋಡಿದ್ರೆ ಕೈ ಮುಗಿಯುವ ಅಂತ ಅನಿಸ್ತದೆ. ಯಾಕೆ ಹೇಳು, ಏನೋ ಒಂದ್ ಪ್ರಭೆ ಇರ್ತದೆ, ತೇಜಸ್ಸು ಮುಖದಲ್ಲಿ. ಅಂದ್ರ ಅವರು ಯೋಗದ ಮೂಲಕ ಅದನ್ನ ಸಾಧನೆ ಮಾಡಿರ್ತಾರೆ, ಸಿದ್ಧಿಸ್ಕೊಂಡಿರ್ತಾರೆ. ಅಂದ್ರೆ ಯೋಗ ಅನ್ನೋದು ಈಗ ಮನಸ್ಸ ಅವನನ್ನ ಅವನು ಒಳ್ಳೆ ದಾರಿಗೆ ತಕೊಂಡು ಹೋಗಕ್ ಒಂದ್ ಸಾಧನ ಅಷ್ಟೇ. ಅವ ಇದನ್ನೆಲ್ಲ ಏನ್ ಮಾಡ್ಕೊಬಿಟ್ಟವ್ರೆ, ಈಗ ಎಕ್ಸಸೈಸ್ ಮಾಡ್ಕೊಬಿಟ್ಟವ್ರೆ, ವ್ಯಾಯಾಮ ಡ್ರಿಲ್ಲ ಮಾಡಿಸ್ತಾರಲ್ಲ, ಜಿಮ್ ಹೋಯ್ತಾರ, ಅಲ್ಲಿಗೆ ಹೋಗೋದ್ ಬೇಡ. ವ್ಯಾಯಾಮ ಮಾಡಕ್ಕಿಲ್ವೇ ಹಳ್ಳಿನಲ್ಲಿ ಅಥವಾ ಈ ಸ್ಕೂಲ್ನಲ್ಲಿ ಹೇಳ್ಕೊಡೋದಿಲ್ವೇ, ಅದು ಕಸರತ್ತು. ಆದ್ರೆ ಯೋಗ ಮನಸ್ಸಿಗೆ, ದೇಹಕ್ಕೆ, ಸಮಾಜಕ್ಕೆ ಸಂಬಂಧಪಟ್ಟಿತ್ತು. ನಾನು ಅರ್ಥ ಮಾಡ್ಕೊಂಡ್ರೆ ದಿಂಗ ಸರಿ ಕಪ್ಪ, ನೀನ್ ಹೇಳ್ತೀನಿ ಸರಿ ಕಣ. ದಿಟವಾದ ಈಗ ಈ ಹೈಸ್ಕೂಲ್ನಾಗ ಹೇಳ್ಕೊಡ್ತಿದ್ರಲ್ಲ ಜಯಣ್ಣ, ಅದು ಡ್ರಿಲ್ಲು, ಶನಿವಾರ ಒನ್ ಟೂ ತ್ರೀ ಅಂತ ಹೇಳ್ಕೊಟ್ಟಿದ್ರಲ್ಲ, ನಾವು ಕೈ ಎತ್ತಿ ಕೈ ಇಳಿಸ್ತಿದ್ವ, ಕಾಲ್ ಎತ್ತಿ ಕಾಲ್ ಇಳಿಸ್ತಿದ್ವಲ್ಲವ, ಅದೇನೋ ಒಂದು ಗೆಜ್ಜೆ ತರ ಇತ್ತಲ್ಲ ನಿಜಿಮು, ಏನಾತಗೆ ಏನ್ ಡ್ಯಾನ್ಸ್ ಮಾಡ್ದಂಗ ಆಯ್ತಿತ್ತಲ್ವಾ. ನಮ್ಮ ಸಿದ್ದಪ್ಪನವರು ಆಡಿ ಎಷ್ಟು ಚಂದ ಕೇಳೋರು, ಅವರು ಕಟ್ಟೆ ಮೇಲೆ ನಿಂತ್ಕೊಂಡು ಹೇಳಕ್ ಶುರು ಮಾಡಿದ್ರೆ ಯವ್ವ ಇಡೀ ಏನು ಮೈದಾನಕ್ಕೆ ಕೇಳೋದು, ಏ ಕೊನೆಯಾಗಿರೋನು ಸರಿಯಾಗಿ ಹೇಳಿಲ್ಲ ಲಜೀಮ್ನ ಅಂದ್ರೆ ಪದ ಹೇಳಿದ್ರು ಅಂತ ಹೇಳ್ತಿದ್ದಲ್ಲಪ್ಪ, ಪದ ಮರ್ತೋಗ್ಬಿಟ್ಟು ಪದ ಮರ್ತೋ ಸಂದಾಗಿ ಹೇಳಕಂಬಿಡೋಣ. ಇವತ್ತಿಗೂ ಜಪ್ತಿ ಮಾಡ್ಕೋಬೇಕು. ಈಗ ಯಾತಕ್ ಬಂತಿ ವಿಚಾರ ಅಲ್ಲ, ಅದೇ ಯೋಗದ ವಿಚಾರಕ್ಕೆ. ಕಸರತ್ತು ಅಂದ್ರೆ ಮಕ್ಕಳುಗಳಿಗೆ ಬೇಕಣ್ಣ, ಅವು ಇದ್ದೇ ಕಲಿತವೆ. ಅದೇನೋ ಇಂಗ್ಲಿಷ್ನಾಗ ಹೇಳ್ತಾರಂತಲ್ಲ, ಒಳ್ಳೆ ದೇಹದೊಳಗೆ ಒಳ್ಳೆ ಮನ್ಸಿರ್ತದೆ. ಒಳ್ಳೆ ಮನ್ಸಿರ್ತದೆ, ಆರೋಗ್ಯವಾಗಿರ್ಬೇಕು ದೇಹ, ಮನ್ಸು ಆರೋಗ್ಯವಾಗಿರ್ತದೆ. ನನ್ ನೋಡ್ಬಿಟ್ಟು ಹೇಳು, ಏನು ನನ್ ದೇಹ ನೋಡು. ಇಲ್ಲ ಖಂಡಿತ ಇಲ್ಲ ಬಿಡು, ಯಾಕಂದ್ರೆ ನೀನ್ ಪ್ರಾಣಾಯಾಮನೆ ನೆಟ್ಟಿಗೆ ಮಾಡಿಲ್ಲ. ಅಷ್ಟ ಜೋರಾಗಿ ಉಸಿರಾಡದ ಮೇಲೆ ಬರೀ ಯೋಗ ಮಾಡೋದ್ರಿಂದ ಮುಖ ಚೆನ್ನಾಗಿ ಕಾಣ್ತದೆ, ದೇಹ ಚೆನ್ನಾಗಿರ್ತದೆ ಅಂತ ಅಲ್ಲಕವ. ಈಗ ಜಯಣ್ಣಂಗ್ ಒಂದ್ ಟೆಸ್ಟ್ ನೋಡು, ಜಯಣ್ಣ ನನ್ನ ನೋಡು, ನೋಡ್ಬಿಟ್ಟಮ್ಮ ನನ್ ಮನ್ಸ್ ಹೆಂಗದೆ ಅಂತ. ಸತ್ಯ ಹೇಳ ಸುಳ್ಳು ಹೇಳ ಹೇಳು, ಎರಡು ಹೇಳು, ನನ್ಗೆ ಯಾವ್ದು ಬೇಕಾದ ತಗತೀನಿ. ಏನು ಬೇಡ ಬಿಡು, ಯಾಕೆ ಸುಮ್ನೆ ನಮ್ಗೆ ನಿಮ್ಗೆ ಪರೀಕ್ಷೆ ಅಲ್ಲ. ಮನ್ಸ ಅಂದ್ಮೇಲೆ ನೋಡಪ್ಪ, ಈಗ ಅವನು ಒಳ್ಳೆಯವನು ಆಗಿರಕ್ಕಿಲ್ಲ, ಕೆಟ್ಟವನು ಆಗಿರಕ್ಕಿಲ್ಲ, ಪರಿಸ್ಥಿತಿ ಹಂಗ್ ಮಾಡ್ತದೆ ಇಲ್ವಾ. ಆ ಪರಿಸ್ಥಿತಿ ಅನುಗುಣವಾಗಿ ಮನಸ್ಸ ನಡ್ಕತ. ಈಗ ಸದಾ ಒಳ್ಳೆಯವರಾಗೆ ಇರಕಾಯ್ತದ ಅಲ್ಲ, ಕೆಲವೊಂದ್ಸತಿ ಕೆಟ್ಟವರು ಆಗ್ಬೇಕಾಯ್ತದೆ. ಆಗ್ಬಾರ್ದು, ಪರಿಸ್ಥಿತಿಗೆ ಸಂಬಂಧಪಟ್ಟಂಗೆ ಅಲ್ವಾನಣ್ಣ. ಈಗ ಯಾರೋ ಬಂದು ನಿನಗೆ ಒಡೆಯಕ್ ಬರ್ತಾರಪ್ಪ, ನಿಂದೇನು ತೆಪ್ಪಿರಕ್ಕಿಲ್ಲ, ಅವಾಗ ಸುಮ್ನೆ ಒಡಸ್ಕೊಂಡ್ಬಿಟ್ಟೆ ನೀನು. ನೀನು ತಿರುಗ್ಬಿಟ್ಟು ನಿಂತ್ಕೋಬೇಕ ತಾನೆ. ಓಲಪ್ಪ ಒಂದ್ ನಾಯೇ ಒಡಸ್ಕೋಬರ್ತದ, ಹುಚ್ಚ ನಾಯಿ, ನೀನ್ ಕಡಿಬಾ ಕಡಿಬಾ ಅಂತ ಹೇಳಿ ಕಡಿಸ್ಕೊಂಡಿ. ಅಲ್ಲ, ನಮ್ಮ ಗಾಂಧಿ ತಾತ ಹೇಳಿಲ್ವಾ, ಕೋಲ್ ತಕೊಂಡು ನಾಯಿನ ಓಡಿಸೋ ಪ್ರಯತ್ನ ಮಾಡ್ತೀಯ, ಆಗ ನಿನ್ ಕೆಟ್ಟವನು ಅನ್ನ ಕಾಯ್ತದ. ಒಂದು ಕೆನ್ನೆ ಓಡಿದ್ರೆ ಇನ್ನೊಂದು ಕೆನ್ನೆ ಕೊಡ್ಬೇಕು. ಅವ್ರು ಹೇಳಿರೋದು ಬೇರೆ, ಇದ್ರಲ್ಲಿ ಬೇರೆದ, ಅದೇ ಬೇರೆ, ನೀನು ಇದೇ ಬೇರೆ, ನಾನು ಹೇಳ್ತಿರೋದೇ ಬೇರೆ. ಆಯ್ತು ಬಿಡಪ್ಪ. ಗಾಂಧಿ ತಾತ ಹೇಳಿರೋದು ಶಾಂತಿಯನ್ನ ಪಾಲಿಸೋ ದೃಷ್ಟಿಯಿಂದ ಹೇಳವ್ರು. ಇದು ಅಶಾಂತಿಯಪ್ಪ, ಶಾಂತಿ ಅಹಿಂಸೆ ಅದನ್ನ ಅವರು ಪರಿಪಾಲಿಸಿದ್ರು. ನಮ್ಮ ಮಹಾತ್ಮ ಗಾಂಧಿ ಅವರು ಸತ್ಯಾಗ್ರಹ, ಶಾಂತಿ, ಅಹಿಂಸೆ ಮೂಲಕನೆ ಈ ದೇಶಕ್ಕೆ ಸ್ವಾತಂತ್ರ್ಯವ ತಂದು ಕೊಟ್ರು. ಅಪ್ಪೋಯ್ ಅದನ್ನೆಲ್ಲ ಅವರು ಅದೇನೋ ಪುರಾಣ, ಭಗವದ್ಗೀತೆ, ಬೇರೆ ಬೇರೆ ಕಥೆಗಳೆಲ್ಲ ಓದ್ಕೊಂಡು ಅದೆಲ್ಲ ಅವರು ಒಪ್ಕೊಂಡಿದಂತ ಕಪೋಯ್. ಜೈನ ಧರ್ಮ, ಬೌದ್ಧ ಧರ್ಮ, ಉಳಿದೆಲ್ಲ ಧರ್ಮಗಳನ್ನೆಲ್ಲ ಓದ್ಕೊಂಡಿದ್ರಂತೆ ಅವ್ರ ಪುಸ್ತಕಗಳ. ಈಗ ಅದ್ ಬಿಡು, ಚಾಮುಂಡಿ ಬೆಟ್ಟಕ್ಕೆ ಯಾವಾಗ ಹೋಗೋಣವ, ಗೊತ್ತಾದೆ ಇನ್ನೇನ್ ಶುರು ಆಯ್ತಲ್ಲ, ಹೋಗೋದಿಲ್ವೇ, ಹೋಗ್ಬೇಕು ಕಣ. ಆದ್ರೆ ಏನಂತ ಜನ ಜಂಗಳಿ ಹೆಂಗಣ ಸರಿ ವ್ಯವಸ್ಥೆ ಚೆನ್ನಾಗ. ಇನ್ನೊಂದು ಅರ್ಕೆ ಕಟ್ಕೊಂಡ್ಬಿಡು, ಅರ್ಕೆಯ ನಾಲ್ಕು ವಾರವು ಹೋಗು. ನೀ ಬರಕ್ಕಿಲ್ವಾ? ನಾನು ಒಂದ್ ವಾರ ಬರ್ತೇನೆ, ಬರ್ತೀನಿ. ಮೊದಲನೇ ಯಾವಾಗ ತಗೋತೀಯ ಹೇಳು, ಅವಾಗ ಬರ್ತೇನೆ. ಅಲ್ಲ ಉಂಡೆ ಅಲ್ಲ, ನಾನು ಪಾಕಿಟ ತಂದ್ಕೊಡ್ತೀನಿ. ಏನ್ ಪಾಕಿಟ ಅಂತ ಕೇಳು ಜಯಣ್ಣ, ಇದ್ಯಾಕೆ ನೀನೇ ಹೇಳ್ತಿದ್ಯಲ್ಲ ಹೇಳು. ಅದು ಒಂದೊಂದ್ ವಾರಕ್ಕೂ ನೋಡವ, ಒಂದ್ ಅರ್ಶನದ ಪಾಕಿಟ್ ದೊಡ್ಡದು, ಒಂದೊಂದ್ ಕೆಜಿ ಅರ್ಶನ ಕುಂಕುಮ ಅಲ್ವೇ ಮೆಟ್ಲು ಹಚ್ಚಕ್ಕೆ, ಎಲ್ಲ ತುಳ್ಕೊಂಡ್ ಹೋಯ್ತಾ ಇರ್ತಾರೆ ಅದನ್ನ. ಆಮೇಲೆ ಈ ಮಳೆಗೆ ಕಾಲ್ ಜಾರ್ತದೆ ಕಣ್ಣಣ್ಣ. ತಾಯಿ ನಿಂಗೆ ಒಳ್ಳೇದ್ ಮಾಡೋದ್, ತಾಯಿ ಅಲ್ಲಿ ಮೆಟ್ಲಿಗೆ ಅರ್ಶನ ಕುಂಕುಮ ಇಟ್ರೆ ಒಳ್ಳೇದ್ ಮಾಡಕ್ಕಿಲ್ಲ. ನಾವು ಹೋಗ ಅಲ್ಲಿ ಕೈ ಮುಗಿದ್ರೆ ಸಾಕು. ನಮ್ಗೆ ಸಾರ ಸಗಟಾಗಿ ಹೇಳಕ್ ಆಯ್ಕಿಲ್ಲ ಕಮಲಕ್ಕ, ನಂಬಿಕೆ ಅಂದ್ರ ನಾವ್ ಏನ್ ಸಲಹೆ ಕೊಡ್ಬೋದು ಅಂದ್ರೆ, ಈ ಸಾವಯವ ಅರಸನವ ಬಳಸಿ ಇಲ್ವಾ, ಅರಸನ ಕುಂಕುಮ. ಈಗ ಸಾವಯವದಲ್ಲಿ ಅರಸನದ ಪುಡಿ ತಯಾರ ಮಾಡಬಹುದು, ಅರಸಣದಿಂದಲೇ ಕುಂಕುಮ ತಯಾರು ಮಾಡಬಹುದು ಇಲ್ವಪ್ಪ. ಈಗ ಅಲ್ಲೇನಾಗ್ಬಿಟ್ಟದೆ ಅಂದ್ರೆ, ಮಾರುಕಟ್ಟೆನಲ್ಲಿ ಕೃತಕವಾಗಿ ಬಣ್ಣ ಹಾಕಿರೋಂತ ಅರಸನ ಕುಂಕುಮ ಬರ್ತವೆ, ಹಣೆಗೆ ಹಚ್ಕೋಬಿಟ್ರೆ ಗಾಯ ಆಗೋಯ್ತದೆ ಅಂತದ್ದು. ಇನ್ನೊಂದ್ ಕಣ್ಣು ಬಳಸಬಾರ್ದು, ಇನ್ನೊಂದ್ ಕಣ್ಣು, ಮೂರನೇ ಕಣ್ಣು, ಮೂರನೇ ಕಣ್ಣು. ನಾವ್ ಏನ್ ಹೇಳುವ, ಬಳಸಿ ನಿಮ್ಮ ಭಕ್ತಿ, ನಿಮ್ಮ ಶ್ರದ್ಧೆ ಇಲ್ಲೋಪ್ಪ. ನಾವು ಶ್ರದ್ಧೆಯ ಪ್ರಶ್ನೆ ಮಾಡಬಾರ್ದು ನೋಡಪ್ಪ ಜಯಣ್ಣ. ಅವ್ರು ಹಚ್ಕೊ ಹೋಗುದಾದ್ರೆ ಸಲಹೆ ಏನ್ ಕೊಡ್ಬೋದು, ಯವ್ವ ಸಾವಯವ ಅರಸನ ಕುಂಕುಮ ಹಚ್ಕೊ ಹೋಗಿ. ತಾಯಿ ಅವ್ರ ನಂಬಿಕೆ ಒಳ್ಳೇದಾಯ್ತದೆ ಹಚ್ಕೊ ಹೋದ್ರೆ ಅಂದ್ರೆ ಓಲಿ ಬಿಡು. ನೀನ್ ಹೇಳದ್ಮ್ಯಾಕೆ ನನಗೆ ಇನ್ನೊಂದು ನೆಪ್ಪ ಆಯ್ತದೆ. ಕಮಲಕ್ಕ ನಾನು ಅರಸನ ಕುಂಕುಮ ನನ್ ಹಚ್ಚದಿಲ್ಲ, ತೊಂದ್ರೆ ಕ್ಲೀನ ಮಾಡ್ಬೇಕಾಯ್ತ, ಅದೇನೇನ ಆಯ್ತೆ ಅಂತ ಹೇಳಿದ್ಲ. ಇವಳು ಬೆಳಿಗ್ಗೆ ಎದ್ದು ಹೋಗಕ್ಕೆ ಎದುರ್ಕಾತವಳೆ, ಎಂತದ್ದು ಇಲ್ಲ ಬೇಕಾದಷ್ಟು ಜನ ಹತ್ತಾ ಇರ್ತಾರೆ ಕತ್ಲೆ, ಬೆಟ್ಟ ಹತ್ಕೊಂಡು ಹೋದ್ರಾಯ್ತು. ಅವಳು ಹೇಳೋದ್ರಾಗೂ ಮಾತೈತೆ, ಯಾಕೆಂದ್ರೆ ಈಗ ಮಳೆ ಬತ್ತಾ ಇರ್ತದೆ, ಅಚ್ಕ ಹೋದಾಗ ಕಾಲು ಕೂಡ ಬರಗಾಲಲ್ಲಿ ಹತ್ಬೇಕಲ್ವ, ಚಪ್ಲಿಯ ಎಲ್ಲ ಹಾಕ ಹತ್ಬಾರ್ದು ಬಿಡು ಚಾಮುಂಡಿ ಬಟ್ವ, ಅದಕ್ಕ ಬರಗಾಲಲ್ಲಿ ಹತ್ತುವಾಗ ಜಾರ್ಲು ಬೋದು, ಹಂಗಾಗಿ ಹೊಸಿ ಎಚ್ಚರಿಕೆಯಿಂದ ಚೂರ ಚೂರ ಚೂರ ಹಚ್ಕ ಹೋದ್ರು ಒಳ್ಳೆ ಹಚ್ಕೊಂಡು ಹೋಗ್ಲಿ. ಹಿಂದ್ಗಡೆ ನಾಮುಗಮು ಏನ್ ಮಾಡುವ ಹೋಗಿ ಅಲ್ಲಪ್ಪ, ಜಾರ್ಕಂಡ್ ಬಿದ್ಕೊಂಡು ಆತ್ಕೊಳ್ಳಮು. ಹಂಗಲ್ಲ ಕಣ್ಣ, ಇಳಿಯವರು ಇಳಿತಾ ಇರ್ತಾರಲ್ವಾ, ಅವ್ರಿಗೂ ಕಾಲು ಜಾರ್ತಾ ಇರ್ತದೆ ಅಂತ ನಮ್ಮನ್ನೇ ಕಳಿಸ್ಬಿಡ್ತಾರೆ ಕೆಳಗಡೆ ಅಂತ. ನೀನು ಆಯ್ತು ಈಗ ಜಯಣ್ಣ ಹಬ್ಬ ಬರ್ಲಿ ಬರದೆ ಇರಾ, ನಿಂಗೆ ಇಷ್ಟಿದ್ರೆ ನೀನ್ ಗಂಡಸರು ಹಚ್ಬೋದು. ಹೌದು, ನೀನ್ ಹಚ್ಚಬೇಕಾ, ನಾನ್ ನಿನ್ ಜೊತೆ ಬರ್ತೀನಿ. ಹೌದವ್ವ, ಇದ್ರೆ ನಾವೇ ಆತ್ಕತ್ತೆ. ಆಯ್ತು ಬಿಡವ್ವ, ಜಯಣ್ಣ ನೀನು ಸಾವಯವ ಅರಿಶಿನ ಕುಂಕುಮ ತಕಂಬ, ನಾನೇ ಹಚ್ತೀನಿ ಅದೇನ. ಆಯ್ತು, ನೀನೇನ ನಾಲ್ಕು ಪಾಕೆಟ್ ಒಂದ್ ಎರಡಾಯ್ತು, ಇನ್ನೆರಡು ಯಾವ್ದು? ಚಾಮುಂಡಿ ಬೆಟ್ಟಿಲ್ಲ ಮೆಟ್ಲ ಆದ್ಮ್ಯಾಕಿಂದ ಸಣ್ಣಗೆ ಸಪಾಟ್ ಆಗಿ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟವ್ರೆ, ನಡ್ಕ ಓಡ್ಬಿಡ್ತಿದ್ದ ನೀನು ಹಂಗೆ ಟಪ ಟಪ ಟಪ ಟಪ್ನೆ. ಆಯ್ತು, ಈಗ ಬೆಟ್ಟಕ್ಕೆ ಹೋಗೋದು, ಚಾಮುಂಡಿ ತಾಯಿ ದರ್ಶನ ಮಾಡೋದು ಆ ಸೈಡ್ದಲ್ಲಿ, ಅದು ಆಗುದಯ್ಯ. ಆಯ್ತಾ, ಈಗ ಯೋಗ ಮಾಡದೆ ಅಂತ ಹೇಳ್ದೆ, ಅದ ಮುಂದುವರ್ಸ್ಬೇಕು. ಈಗ ಒಂದಿನ ಮಾಡುದಲ್ಲ ಅಲ್ವಾ, ನಿಂಗ್ ಸಂದಾಗ್ ಬರ್ತದೆ ಅಲ್ವಾ ಜಯಣ್ಣ ಯೋಗ ಯಾರಿಗ್ ಬರ್ತದೆ? ಎತ್ತಿದಲ್ಲಪ್ಪ ಮ್ಯಾಕ್ ಕಂಟ ಕಾಲ ನೋಡದ್ನಲ್ಲ ನಾನು, ಅದು ಹೇಳ್ಕೊಡ್ ಬ್ಯಾರಿಯವರು ಮಾಡದ ನೋಡಕ್ಕಿಂತ ನಮ್ಮೊಳಗಡೆ ಏನ್ ಬದಲಾವಣೆ ಆಯ್ತಾ ಅದೆ, ಅದನ್ನ ಅರ್ಥ ಮಾಡ್ಕೊಂಡು ಯೋಗ ಮಾಡ್ಬೇಕು. ಹೊಟ್ಟೆ ತಿರುಗಿಸ್ತೇ ಆಮೇಲೆ ತಡಿ ಹೇಳ್ತೀನಿ ಕೇಳ. ಆಮೇಲೆ ಈಗ ಸಂಗೀತ ಬತ್ತದೋ ಬರೋದಿಲ್ವಾ, ಆ ಯೋಗ ಮಾಡುವಾಗ್ಲೇ ಅದರಲ್ಲಿ ಈ ಶ್ಲೋಕ ಎಲ್ಲ ಹೇಳ್ಕೊಡೋದಿಲ್ವೇ, ಅದನ್ನು ರಾಗವಾಗ ಆಡ್ಬೇಕು. ಯೋಗ ಶುರು ಮಾಡಿದವರು ಅದ್ಯಾರು? ಪತಂಜಲಿ ಮುನಿಗಳು. ಅವರು ಏನೇನೋ ಸೂತ್ರಗಳು ಹೇಳೋರಂತೆ, ಅವರು ಹಾಡು ಹೇಳ್ಕೊಡ್ತಾರಲ್ಲ ಅದನ್ನ ಮುಂಚೆ ಹೇಳ್ಬಿಟ್ಟು ಆಮೇಕಿಂದ ಯೋಗ ಮಾಡ್ಬೇಕು ಅಂತಾರೆ. ಅದನ್ನೆಲ್ಲ ಅನ್ಸರ್ಸುಮ ಅವ. ಈಗ ಟೇಮ್ ಆಯ್ತಾ ಅದೇ ಟೀಯಾ? ಟೀ ಟೈಮ್. ಏನು ಟೀ ಟೈಮ್? ಟೀ ಬೇಡ, ಕಾಫಿ ಕುಡಿಯಮ್ಮ. ಕಾಫಿ ಟೈಮ್ ಚಳಿಗೆ. ಅದೇನ ಸಡಿಗೆ ಏನಂದ್ರವ, ನೀನೇ ಹೇಳ್ಬೇಕು ನನಗ್ ಬರಕಿಲ್ಲ. ಸಡಿಗೆ ವಿಂಟರ್ ಅಂದ್ರ, ವಿಂಟರ್ ಅಂದ್ರೆ ಚಳಿಗಾಲ. ಚಳಿಗಾಲ ಸಡಿಗೆ ಗೊತ್ತಿಲ್ಲ ಕಣ್ಣ, ನೀನ್ ಹೇಳು ನಾ ಕೇಳಿಸ್ಕೊತೀನಿ. ಇಂಗ್ಲಿಷ್ ಮೀಡಿಯಂ ಅಲ್ಲ, ಇಲ್ಲ ಬಿಡು ಮರ್ತೋಯ್ತು. ಇಂಗ್ಲಿಷ್ ನಡುತ್ತದೆ ಚಳಿ ಆಯ್ತದ ಮೈಕೆಲ್ ಹೆಲೆನ್ ಮೈಕೈ ಎಲ್ಲ ನಡುತ್ತದೆ ಅಂತ. ಮೈಕೈ ಎಲ್ಲ ನಡುಗದ ಮೈಕೆಲ್ ಹೆಲೆನ್ ನಂದಂಗ ಆಯ್ತಾನೆ. ಫಾರಿನ್ ಅವ್ರು ಹೆಸರು ಇಟ್ಬಿಟ್ಟವ್ರಲ್ಲಪ್ಪ ಸಡಿಗೆ. ಈಗ ಕಾಫಿ ಜೊತೆಗೆ ಏನಾರು ಬೋಂಡ ಮಾಡ್ತಾ ಇದೀನಿ ಕಣ್ಣ, ಅದಕ್ಕೆ ಮಧ್ಯ ಓಡೋಗಿದ್ದು ಸಬ್ಸಿಗೆ. ಸಬ್ಸಿಗೆ ಯಾಕಂದ್ರೆ ಅವನೇ ತಂದ್ಕೊಟ್ಟ. ಹೌದಾ? ಅದಕ್ಕೆ ಪಕೋಡ ಮಾಡ್ಬೋದು, ಬೋಂಡಲ್ ಮಾಡ್ಬೋದು. ಬೋಂಡ ಮಾಡ್ಬೋದು ಕಣ್ಣ, ಈರುಳ್ಳಿ ಸಬ್ಸಿಗೆ ಸೊಪ್ಪೆಲ್ಲ ಹಾಕಿ. ಹೌದಾ? ಈಗ ಸೊಪ್ಪ ಅವಂದಾ? ಅವಂದೇ. ಸೊಪ್ಪ ಅದಕ್ಕ ನಮ್ಮ ಇವನ ಯಾರ ಸಿದ್ದಣ್ಣ ತೋಟದಾಗ ಬೆಳೆದಿರ್ಲಿಲ್ವಾ? ಅಮ್ಮ ಕೀಳ್ತಿದ್ದ ಆಯ್ತಾ, ಅದ್ ಹೊಸಿ ಕೊಡಪ್ಪ ಇಲ್ಲಿ ಅಂತ ಅನ್ಬಿಟ್ಟು ಮಣ್ಣೊಂದ್ ಸಮೇತ ಕಿತ್ಕೊಂಡ್ ಬಂದಿವಿ. ಅಲ್ಲಕ್ಕವ್ವ, ಸೊಪ್ಪು ಸಿದ್ದಣ್ಣದ್ದು, ಬೋಂಡ ನಿಂದು, ತಿನ್ನದ್ ಇವ ನಿಂದೇನು ಕಾಂಟ್ರಿಬ್ಯೂಷನ್ ಹೇಳು. ಒಳ್ಳೆ ಸಾವಯವದ್ದು ನೆಲಗಡ್ಲೆ ಎಣ್ಣೆ ತಂದ್ಕೊಟ್ಟಿನಿ ನೆನ್ನೆ. ಎಲ್ಲಿಂದ? ನಾನೇ ಬೆಳೆದಿದ್ದೆ. ನೀನೆ ಬೆಳೆದಿದ್ಯಾ? ಆಯ್ತು ಬುಡವ, ಚೆನ್ನಾಗಿರ್ತ. ನಿಂಗು ಕೊಟ್ಟನಂತ ಹೇಳು. ಬೇಡ ಕಣ್ ಬಿಡಪ್ಪ, ಕೊಡೋದ್ ಕೊಟ್ ಪುಟ ಮೇಲೆ ನೂರ್ ಜನಕ್ಕೆ ಹೇಳ್ತಿದ್ದೆ ಕಣ. ಹೋಗಿ ಬಿಸಿ ಬಿಸಿ ಕಾಫಿ, ಅದೇನ ಸಬ್ಸಿಕೆ ಸೊಪ್ಪಿನ ಬೋಂಡ ತಗೋಬಾರ್ದು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ. ಕೃಷಿ ಲೋಕ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಂಧುವರೇ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಆರ್ ಎನ್ ಪುಷ್ಪ, ಸಸ್ಯರೋಗಶಾಸ್ತ್ರಜ್ಞೆ, ನಾಗನಹಳ್ಳಿ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ಹಾಗೂ ವಿಸ್ತರಣಾ ಶಿಕ್ಷಣ ಘಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ರೈತ ಬಂಧುವರೇ, ನಿಮ್ಮಲ್ಲಿ ಒಂದು ವಿಶೇಷ ಮಾಹಿತಿಯನ್ನು ಒದಗಿಸಬೇಕಾಗಿದೆ. ಅದೇನೆಂದರೆ, ಇತ್ತೀಚಿನ ದಿನಗಳಲ್ಲಿ ಚಂಡಮಾರುತದ ಪ್ರಭಾವದಿಂದ ಹಾಗೂ ಅತಿಯಾದ ಮಳೆ ಬೀಳ್ತಾ ಇರೋದ್ರಿಂದ ಮುಸ್ಕಿನ ಜೋಳದಲ್ಲಿ ಕೇದಿಗೆ ರೋಗ ಕಾಣಿಸ್ಕೊತಾ ಇದೆ. ಅದನ್ನು ಬೂಜು ರೋಗ ಅಂತಲೂ ಕರೀತಾರೆ. ಸೊ ಇದು ಎಚ್ ಡಿ ಕೋಟೆ, ನಂಜನಗೂಡು ಹಾಗೂ ಹುಣಸೂರು ಭಾಗಗಳೇ ಅತಿ ಹೆಚ್ಚಾಗಿ ಕಂಡು ಬಂದಿದೆ. ನಾವು ಆಲ್ರೆಡಿ ಕ್ಷೇತ್ರ ಭೇಟಿಗಳನ್ನ ಕೈಗೊಂಡಿದ್ದೇವೆ. ರೈತರು ಸಹ ಇದರಿಂದ ತುಂಬಾ ಆತಂಕಕ್ಕೊಳಗಾಗಿದ್ದೀರಾ. ಸೊ ಬೆಳವಣಿಗೆ ಹಂತದಲ್ಲಿದೆ ಈಗ ಆಲ್ರೆಡಿ. ಕೆಲವೊಂದು ಭಾಗದಲ್ಲಿ ಇನ್ನೂ ಬಿತ್ತನೆ ಆಗಬೇಕಾಗಿದೆ. ಬಿತ್ತನೆ ಆಗಬೇಕಾಗಿರೋರು ಮುಸ್ಕಿನ ಜೋಳದ ಬೀಜಗಳನ್ನ, ಬಿತ್ತನೆ ಬೀಜಗಳನ್ನ ರೆಡೋಮಿಲ್ ಗೋಲ್ಡ್ ಅಂತ ಒಂದು ಕೆಮಿಕಲ್ ಫಂಜಿಸೈಡ್ ಸಿಗುತ್ತೆ, ಶಿಲೀಂಧ್ರನಾಶಕ, ಸಂಯುಕ್ತ ಶಿಲೀಂಧ್ರನಾಶಕ ಅದು. ಅದರಿಂದ 1 ಕೆಜಿ ಬಿತ್ತನೆ ಬೀಜಕ್ಕೆ 2 ಗ್ರಾಂನಂತೆ ಬೀಜೋಪಚಾರ ಮಾಡಿ ನಂತರ ಬಿತ್ತನೆ ಮಾಡಿ. ಈಗ ಆಲ್ರೆಡಿ ಬಿತ್ತನೆ ಮಾಡಿರೋರು ಬೆಳವಣಿಗೆ ಹಂತದಲ್ಲಿರುವ ಬೆಳೆನ ರಕ್ಷಿಸ್ಕೋಬೇಕು ಅಂದ್ರೆ ನೀವು ಕೂಡಲೇ ರೆಡೋಮಿಲ್ ಗೋಲ್ಡ್ ಅನ್ನ ಪ್ರತಿ 1 ಲೀಟರ್ ನೀರಿಗೆ 2 ಗ್ರಾಂನಂತೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ರೆಡೋಮಿಲ್ ಗೋಲ್ಡ್ ಅನ್ನುವ ಒಂದು ಶಿಲೀಂಧ್ರ ನಾಶಕವನ್ನ ಪ್ರತಿ 1 ಲೀಟರ್ಗೆ 2 ಗ್ರಾಂನಂತೆ, 1 ಎಕರೆಗೆ ನಿಮಗೆ 600 ಗ್ರಾಂ ಬೇಕಾಗುತ್ತೆ. ಅದನ್ನ ಕೂಡಲೇ ಸಿಂಪರಣೆ ಮಾಡಬೇಕು. ಹೇಗೆ ಸಿಂಪರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಎಲೆಗಳ ತಳಭಾಗಕ್ಕೆ ಮೊದಲು ಸಿಂಪರಣೆ ಮಾಡಬೇಕು. ಶಿಲೀಂಧ್ರದ ಬೆಳವಣಿಗೆ ಬಿಳಿ ಬಣ್ಣದ ಆಕಾರದಲ್ಲಿ, ಎಲೆಗಳ ತಳಭಾಗದಲ್ಲಿ ಬಿಳಿ ಬಣ್ಣದ ಆಕಾರದಲ್ಲಿ ಬೆಳವಣಿಗೆ ಆಗಿರುತ್ತೆ. ಮೇಲ್ಭಾಗ ಹಳದಿ ಪಟ್ಟಿಗಳ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಗರಿಗಳ ಎಲ್ಲಾ ಭಾಗಕ್ಕೂ ಆವರಿಸ್ಕೊಳ್ಳುತ್ತೆ. ತೆನೆ ಹಂತ ಏನಾದ್ರು ಬರ್ತಾ ಇದ್ರೆ ತೆನೆ ಹಂತದಲ್ಲಿ ಅದು ಕಾಳು ಕೊಟ್ಟದಿಲ್ಲ, ಇಳುವರಿ ಭಾರಿ ನಷ್ಟ ಆಗುತ್ತೆ. ಕಾಳು ಕಟ್ಟದೇನೆ ತೆನೆಲು ಸದಾ ಸಣ್ಣ ಸಣ್ಣ ಎಲೆಗಳು ಮೂಡ್ಕೊಳ್ತವೆ. ಅದನ್ನ ನಾವು ಹುಚ್ಚು ತೆನೆ ಅಂತಾನೂ ಕರಿತೀವಿ. ಆ ಸ್ಟೇಜ್ ಬರಕ್ಕೆ ಮುಂಚೆ ಈಗ ಇಮಿಡಿಯೇಟ್ ಆಗಿ ನೀವು ಇದನ್ನ ರೆಡೋಮಿಲ್ ಗೋಲ್ಡ್, ಇನ್ನು ಅದಕ್ಕಿನ್ನ ಎಫೆಕ್ಟಿವ್ ಆಗಿರೋ ಕೆಮಿಕಲ್ಲು ಯಾವ್ದಾದ್ರು ಹೇಳಿ ಅನ್ನೋದಾದ್ರೆ ಅಜಾಕ್ಸಿಸ್ಟ್ರೋಬಿನ್ ಮತ್ತೆ ಡೈಫೆನ್ಕೊನೋಜೋಲ್ ಅಂತ, ಅದನ್ನು ಸಂಯುಕ್ತ ಶಿಲೀಂಧ್ರ ನಾಶಕ. ಮತ್ತೊಮ್ಮೆ ಹೇಳ್ತೀನಿ, ಅಜಾಕ್ಸಿಸ್ಟ್ರೋಬಿನ್ ಡೈಫೆನ್ಕೊನೋಜೋಲ್ ಅಂತ, ಅದನ್ನ ಪ್ರತಿ 1 ಲೀಟರ್ ನೀರಿಗೆ 1.5 ಗ್ರಾಂನಂತೆ ಸಿಂಪರಣೆ ಮಾಡಬೇಕು. ಇಲ್ಲಾಂದ್ರೆ ರೆಡೋಮಿಲ್ MZ ಅಥವಾ ರೆಡೋಮಿಲ್ ಗೋಲ್ಡ್ ಅದನ್ನ 2 ಗ್ರಾಂನಂತೆ, ಪ್ರತಿ 1 ಲೀಟರ್ಗೆ 2 ಗ್ರಾಂನಂತೆ ಕೂಡಲೇ ಸಿಂಪರಣೆ ಮಾಡಿ. ಗರಿಗಳ ಮೇಲ್ಭಾಗ ಹಾಗೂ ತಳಭಾಗ ಎರಡಕ್ಕೂ ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನು ಆದಷ್ಟು ಹತೋಟಿಗೆ ತರಬಹುದು. ಮುಂಬರುವ ದಿನಗಳಲ್ಲಿ ಮುಂದಿನ ವರ್ಷ ಏನಾದ್ರು ಬಿತ್ತನೆ ಬೀಜ ಇದನ್ನೇ ಇಟ್ಕೋತೀನಿ ಅನ್ನೋದಾದ್ರೆ ದಯವಿಟ್ಟು ಬೀಜೋಪಚಾರ ಮಾಡಿ ನಂತರ ಬಿತ್ತನೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಬಹುದು ತಾವು. ನನ್ನ ಹೆಸರು ಡಾಕ್ಟರ್ ಆರ್ ಎನ್ ಪುಷ್ಪ. ನನ್ನ ಮೊಬೈಲ್ ಸಂಖ್ಯೆ 9986367 89. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9986367 89. ನಮಸ್ಕಾರ. ಮೈಸೂರು ತಾಲೂಕು ಯಲಚಹಳ್ಳಿಯ ತೋಟಗಾರಿಕೆ ಮಹಾವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿರುವ ಬಿಎಸ್ಸಿ ಆನರ್ಸ್ ತೋಟಗಾರಿಕೆ ಪದವಿಯ ಅಂತಿಮ ವರ್ಷದ 57 ವಿದ್ಯಾರ್ಥಿಗಳು ಗ್ರಾಮೀಣ ತೋಟಗಾರಿಕೆ ಕಾರ್ಯಾನುಭವ ಶಿಬಿರ ಕಲಿಕೆ ಭಾಗವಾಗಿ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ವ್ಯಾಪ್ತಿಗೊಳಪಡುವ ಯಾಚೇನಹಳ್ಳಿ, ಬಿಸಿಹಳ್ಳಿ ಮತ್ತು ಕೆಂಪೇಗೌಡನ ಕೊಪ್ಪಲು ಗ್ರಾಮಗಳಲ್ಲಿ ಏಪ್ರಿಲ್ ತಿಂಗಳಿನಿಂದ ವಾಸ್ತವ್ಯ ಹೂಡಿ ರೈತರ ಸಂಪರ್ಕದಲ್ಲಿದ್ದು ತೋಟಗಾರಿಕೆ ಹಾಗೂ ಕೃಷಿಗೆ ಸಂಬಂಧಿಸಿದ ವಿಷಯಗಳ ಪ್ರಾಯೋಗಿಕ ಜ್ಞಾನಾರ್ಜನೆಯ ಜೊತೆಗೆ ನೂತನ ತಂತ್ರಜ್ಞಾನಗಳ ಅರಿವನ್ನು ಶಿಕ್ಷಕರ ಮಾರ್ಗದರ್ಶನದಲ್ಲಿ ರೈತರೊಂದಿಗೆ ಚರ್ಚೆ, ಸಂವಾದ, ಕ್ಷೇತ್ರ ಭೇಟಿ ಮತ್ತು ಗುಂಪು ಚರ್ಚೆಗಳ ಮೂಲಕ ಪರಸ್ಪರ ಹಂಚಿಕೊಳ್ಳುತ್ತಿದ್ದಾರೆ. ಇದೇ ತಿಂಗಳ 23ನೇ ತಾರೀಕು ಸೋಮವಾರ, ಅಂದರೆ ನಾಳೆ ಬೆಳಿಗ್ಗೆ 10:30 ಯಾಚೇನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಶಿಬಿರದ ಸಮಾರೋಪ ಸಮಾರಂಭ ಹಾಗೂ ತೋಟಗಾರಿಕೆ ವಸ್ತು ಪ್ರದರ್ಶನವನ್ನು ಆಯೋಜಿಸಲು ಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನುರಿತ ವಿಜ್ಞಾನಿಗಳು ಹಾಗೂ ಅನುಭವಿ ಕೃಷಿಕರು, ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಮೈಸೂರು, ಮಂಡ್ಯ, ಚಾಮರಾಜನಗರ ಹಾಗೂ ಇತರೆ ಜಿಲ್ಲೆಗಳಿಗೆ ಸೇರಿದ ಆಸಕ್ತ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 8147706739. ಭಾರತೀಯ ಸಂಬಾರ ಮಂಡಳಿಯು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉತ್ತಮ ಗುಣಮಟ್ಟದ ಹಾಗೂ ಅಧಿಕ ಇಳುವರಿ ಕೊಡುವ ಸಂಬಾರ ಸಸಿಗಳನ್ನು ಮಂಡಳಿಯ ಸಸ್ಯಪಾಲನಾ ಕೇಂದ್ರಗಳಿಂದ ಬೆಳೆಗಾರರಿಗೆ ಹಾಗೂ ಸಂಘ ಸಂಸ್ಥೆಗಳಿಗೆ ಹಾಗೂ ಸರ್ಕಾರಿ ಇಲಾಖೆಗಳಿಗೆ ಮಾರಾಟ ಮಾಡುತ್ತಿದೆ. ಮೊದಲು ಬಂದವರಿಗೆ ಆದ್ಯತೆಯ ಮೇರೆಗೆ ವಿತರಿಸಲಾಗುವುದು. ಸಂಬಾರ ಸಸಿಗಳ ವಿವರ ಈ ರೀತಿ ಇದೆ. 10 ತಿಂಗಳಿಂದ ಮೇಲ್ಪಟ್ಟ ಏಲಕ್ಕಿ ಸಸಿಗೆ 15 ರೂಪಾಯಿ, ಬೇರು ಬರಿಸಿದ ಕಾಳುಮೆಣಸಿನ ಪ್ರತಿ ಬಳ್ಳಿಗೆ 8 ರೂಪಾಯಿ, ಕಾಳುಮೆಣಸು ನ್ಯೂಕ್ಲಿಯಸ್ ಸಸಿಗೆ 20 ರೂಪಾಯಿ, ಉತ್ತಮ ತಳಿಯ ಏಲಕ್ಕಿ ಕಂದುಗಳು ಪ್ರತಿ ಕಂದಿಗೆ 55 ರೂಪಾಯಿ, ಲವಂಗ ಸಸಿಗೆ 20 ರೂಪಾಯಿ, ಪುನರ್ಪುಳಿ ಸಸಿಗೆ 10 ರೂಪಾಯಿ. ಆಸಕ್ತ ಬೆಳೆಗಾರರು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಹತ್ತಿರದ ಸಂಬಾರ ಮಂಡಳಿ ಸಸ್ಯಪಾಲನಾ ಕೇಂದ್ರಗಳನ್ನು ಸಂಪರ್ಕಿಸಬೇಕಾಗಿ ಕೋರಲಾಗಿದೆ. ಸಸ್ಯಪಾಲನಾ ಕೇಂದ್ರದ ವಿವರ ಈ ರೀತಿ ಇದೆ. ಬಿಳಿಗೆರೆ ಮಡಿಕೇರಿ ತಾಲೂಕು ಕೊಡಗು ಜಿಲ್ಲೆ, ಐಗೂರು ಸೋಮವಾರಪೇಟೆ ತಾಲೂಕು ಕೊಡಗು ಜಿಲ್ಲೆ, ಯಸಳೂರು ಸಕಲೇಶಪುರ ತಾಲೂಕು ಹಾಸನ ಜಿಲ್ಲೆ, ಬೆಟ್ಟದ ಮನೆ ಮೂಡಿಗೆರೆ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ, ಬೆಳಗೋಳ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಸಂಬಾರ ಮಂಡಳಿಯ ಕ್ಷೇತ್ರ ಕಚೇರಿ ಅಥವಾ ವಿಭಾಗೀಯ ಕಚೇರಿ ಅಥವಾ ಪ್ರಾದೇಶಿಕ ಕಚೇರಿಗೆ ಭೇಟಿ ನೀಡಬಹುದೆಂದು ಹಾಸನ ಜಿಲ್ಲೆ ಸಕಲೇಶಪುರದ ಭಾರತೀಯ ಸಂಬಾರ ಮಂಡಳಿಯ ಉಪನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ, ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜೂನ್ 23 ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕಳೆ ನಿರ್ವಹಣೆಯನ್ನು ಕುರಿತು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ನಿವೃತ್ತ ವಿಜ್ಞಾನಿ ಮೈಸೂರಿನ ಎನ್ಟಿ ಯದುರಾಜ್ ಅವರೊಂದಿಗೆ ಸಂದರ್ಶನವಿದೆ. ಪರ್ಟಿಕ್ಯುಲರ್ಲಿ ಪಾತ್ಯನೆ ಮದ್ಗೆ ನೀವು ಕೇಳಿರ್ಬೋದು. ಅದು ಪಾತ್ಯನೆ ವೀಡ್ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಈಗ ಅದು ನಮ್ಮ ದೇಶದಲ್ಲ, ಅದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಹೇಳ್ತಾರೆ, USA ಹೇಳ್ತಾರಲ್ಲ, ಅಮೇರಿಕ ಸಂಸ್ಥಾನದಿಂದ ಬಂದಿದ್ದು. ಆಗ ನಿಮಗೆ ಗೊತ್ತಿರಬೇಕು, ಮೊದಲು ಒಂದು PL 480 ಸ್ಕೀಮ್ ಅಂತ ಬರ್ತಿತ್ತು. ಅದರಲ್ಲಿ ಅವರು ಅಮೇರಿಕಾದವರು ಭಾರತಕ್ಕೆ ಮತ್ತು ಬೇರೆ ಬೇರೆ ದೇಶಗಳಿಗೆ ಗೋಧಿನ ಕಳಿಸ್ಕೊಡ್ತಾ ಇದ್ರು. ಆಗ ನಾವು ಗೋಧಿನಲ್ಲಿ ಇನ್ನೂ ನಾವು ಇದಾಗಿ ಸೆಲ್ಫ್ ಸಫಿಷಿಯಂಟ್ ಆಗಿರಲಿಲ್ಲ. ಆ ಇದರಲ್ಲಿ ಈ ಬೀಜ ಬಂತು 1950. 24 ಮಂಗಳವಾರ ಮತ್ಸ್ಯ ತರಂಗ ಬಾನುಲಿ ಸರಣಿಯಲ್ಲಿ ಖಾಸಗಿ ಕೊಳದಲ್ಲಿ ಮೀನುಮರಿ ಪಾಲನೆಯನ್ನು ಕುರಿತು ಮೈಸೂರಿನ ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ CN ಭವಾನಿ ಅವರೊಂದಿಗೆ ಸಂದರ್ಶನ. ಮೀನುಮರಿ ಪಾಲನೆಯಲ್ಲಿ ಒಂದು 4-5 ಇಂಪಾರ್ಟೆಂಟ್ ಬೇಸಿಕ್ ಸ್ಟೆಪ್ಸನ್ನು ನಾವು ಹೇಳ್ತೀವಿ. ಪ್ರಮುಖವಾಗಿ ನೀವು ಕೊಳ ಮಾಡಿ ಎಲ್ಲ ಆದಮೇಲೆ ಮುಂದೇನು, ಮುಂದೆ ಆ ಕೊಳದ ತಯಾರಿಯನ್ನು ಮಾಡಬೇಕು. ಪಾಂಡ್ ಪ್ರಿಪ್ರೇಷನ್ ಈಸ್ ದ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದ ಫಿಶ್ ಸೀಡ್ ರೇರಿಂಗ್. ಸೊ ಈ ಕೊಳದ ತಯಾರಿಯನ್ನು ಮಾಡುವಾಗ ಈಗ ಹಳೆ ಕೊಳ ಆಗಿರ್ಬೋದು ಅಥವಾ ಹೊಸ ಕೊಳನೂ ಆಗಿರ್ಬೋದು, ರೈತರು ತಮ್ಮ ಹೊಂಡಗಳಲ್ಲಿ ಈಗಾಗಲೇ ಕೊಳವನ್ನು ಮಾಡಿಕೊಂಡು ಅದು ಕೆಲವು ಸಲ ಮೇಂಟೈನ್ ಮಾಡದೆ ಬಿಟ್ಟಿದ್ದರೆ ಅಂಥ ಕೊಳನೂ ಕೂಡ ತಾವು ಬಳಸ್ಬೋದು. ಕೆಲವು ನೀರು ಜಿನುಗುವಂಥ ಪ್ರದೇಶವಾಗಿದ್ದರೆ ಕಂಪ್ಲೀಟ್ ಸನ್ ಡ್ರೈಯಿಂಗ್ ಆಫ್ ದ ಪಾಂಡ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಆಲ್ ದ ಪಾಂಡ್ ಪ್ರಿಪರೇಷನ್ಸ್. ಜೂನ್ 25 ಬುಧವಾರ ಬೆಂಗಳೂರು ಕೇಂದ್ರದಿಂದ ಸುಧಾರಿತ ಮೀನುಗಾರಿಕಾ ಪದ್ಧತಿಗಳನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೀನುಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಚಿಕ್ಕಣ್ಣ. ನಂತರ ನಮ್ಮ ನಿಲಯದಿಂದ ದಣಿವರಿಯದ ಕೃಷಿಗೆ ನಮ್ಮ ಸಹಾಯ. ಜೂನ್ 26 ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿ ರೈತ ಉತ್ಪಾದಕ ಕಂಪನಿಗಳು ಹಾಗೂ ಮೌಲ್ಯವರ್ಧನೆ ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ನಾಗಮಂಗಲ ತಾಲೂಕು ಗೊಲ್ಲರಕೊಪ್ಪಲು ಗ್ರಾಮದ ರೈತ ಸಿರಿ ಉತ್ಪಾದಕ ಸಂಸ್ಥೆಯ ಅಧ್ಯಕ್ಷರಾದ ಎನ್ಪಿ ಯಶೋದಮ್ಮ ಹಾಗೂ ಕಾರ್ಯದರ್ಶಿ ಎಂಕೆ ಅನಸೂಯ. ನವಣೆ ಉಂಡೆ, ಕಾಯಿ ಮಿಠಾಯಿ, ರವೆ ಉಂಡೆ, ಒಬ್ಬಿಟ್ಟು. ಒಬ್ಬಟ್ಟು ಸರ್, ಕಾಯಿ ಒಬ್ಬಿಟ್ಟು ಮಾಡ್ಕೊಂತೀವಿ. ಅದೇನೋ ನವಣೆ ಉಂಡೆ ಅಂದ್ರಲ್ಲ, ಹೇಳೋ, ಚೆನ್ನಾಗಿದೆ ನವಣೆ ಉಂಡೆ. ನವಣೆ ತಗೊಂಡು ರೈತರ ಹತ್ರ ಉರ್ದಿ ಅದನ್ನ ಪೌಡ್ರ್ ಮಾಡ್ಕೊಬೇಕು, ದಪ್ಪ ತರ ಪೌಡ್ರ್ ಮಾಡ್ಕೊಂಡು ಪಾಕ ತಕೊಂಡು ಆ ಪೌಡ್ರ್ ಹಾಕೋಬೇಕು ಸರ್. ಅದಕ್ಕೆ ರವೆ, ಸ್ವಲ್ಪ ರವೆ ಹಾಕೊಂಡ್ರೆ ಸ್ಮೂತ್ ಆಗಿ ಬರುತ್ತೆ. ರವೆ, ದ್ರಾಕ್ಷಿ, ಗೋಡಂಬಿ, ತುಪ್ಪ ಹಾಕೊಂಡು ಉರಿಬಿಟ್ಟು ಆ ರವೆ ಉಂಡೆ ಟೈಪ್ ಮಾಡ್ಕೊಂತೀವಲ್ಲ, ಹಾಲು ಕಲ್ಸ್ಕೊಂಡು ಉಂಡೆ ಮಾಡ್ಕೊಳ್ಳೋದು. 27ರಂದು ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಪ್ರಾಯೋಜಕರು ಪರಿಸರ ನಿರ್ವಹಣೆ ಹಾಗೂ ನೀತಿ ಸಂಶೋಧನಾ ಸಂಸ್ಥೆ ಬೆಂಗಳೂರು. ನಂತರ ನಮ್ಮ ಕೇಂದ್ರದಿಂದ ಸಂಶೋಧನಾ ಸಾರ. ಇಪ್ಪತ್ತೆಂಟರಂದು ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಕಾಳೇಗೌಡನ ಕೊಪ್ಪಲಿನ ಕೃಷಿಕ ದಂಪತಿ ಬಿವಿ ವಜ್ರೇಶ್ ಹಾಗೂ ಎಂ ತೇಜಸ್ವಿನಿ. ಸರ್, ಅದು ನನ್ನ ಒತ್ತಾಯಕ್ಕೆ ತಗೊಂಡಿದ್ದು ಇವ್ರು ಒಪ್ತಿರ್ಲಿಲ್ಲ ಯಾವುದೇ ಕಾರಣಕ್ಕೂ. ಹಸು ನಮಗೆ ನಿನ್ನ ಅದ್ರ ಗೊತ್ತೇ ಇಲ್ಲ ನಿನಗೆ, ಅದ್ರ ಬಗ್ಗೆ ಖಂಡಿತ ಬೇಡ ನಮಗೆ, ಒಂದು ಲೀಟ್ರ್ ಹಾಲು ಡೈರಿನಲ್ಲಿ ತೊಗೊಬಂದು ಮಕ್ಳಿಗಾಗುತ್ತೆ, ನನ್ನ ಮಕ್ಕಳು ಸ್ವಲ್ಪ ವೀಕ್ ಇದ್ದಾರೆ ಹಂಗಾಗಿ ಮನೆಗೋಸ್ಕರ ನಮಗೆ ತೊಗೊಳ್ಳೋಣ ಕಣ್ರಿ ಒಂದು ಅಂತ ಹಿಂಸೆ ಕೊಟ್ಟು ತರಿಸ್ದೆ. ಅವ್ರು ಬಿಲ್ಕುಲ್ ಒಪ್ಪಿರಲಿಲ್ಲ. ಅವತ್ತು ನಾನು ಸಂಘದಿಂದನೇ ಎತ್ಬಿಟ್ಟು ನೀವು ನೋಡೋಣ, ಇದೊಂದು ಎಕ್ಸಾಮು, ಇದೊಂದು ದಯವಿಟ್ಟು ತಗೋ